ಕಟ್ಟಲ್ಲಿ ಕಂಠಿ ಹಾರನೇ ಇಲ್ಲ. ಹೌದು, ಸ್ವಾಮಿ ಕತ್ತಲ್ಲಿ ಕಂಠಿ ಹಾರನೇ ಇಲ್ಲ. ಸ್ವಾಮಿ, ನನಗ್ ಗೊತ್ತು ಯಾರ ಈ ಕೆಲಸ ಅಂತ. ಮೋಸದಿಂದ ಮೌಡಿ ಹಾಕಿ ಜನಗಳನ್ನ ಬೆರಗ ಮಾಡ್ತಾ ಇರೋ ಆ ಬಾಲ ಇದೆ ಈ ಕೆಲಸ. ಹೌದು.